ಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಕಾರ್ಯಕ್ರಮ ಸಿರಿ ತೋಟಗಾರಿಕೆ. ಬಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ. ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದಿನ ಸಿರಿ ತೋಟಗಾರಿಕೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಷಯ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ತೋಟಗಾರಿಕೆ ಅಪರ ನಿರ್ದೇಶಕರಾದಂತಹ ಶ್ರೀಯುತ ಕೆಬಿ ದುಂಡಿ ಅವರು ನಮ್ಮೊಂದಿಗಿದ್ದಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074 77, ಇನ್ನೊಂದು ಸಂಖ್ಯೆ 2237074 88, ಮತ್ತೊಂದು 2237094 99. ಎಷ್ಟಿಡಿ ಸಂಖ್ಯೆ 080. ನಮಸ್ಕಾರ ಕೆಬಿ ದುಂಡಿಯವರೇ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ, ನಮ್ಮ ನಿಲಯದ ಪರವಾಗಿ ಹಾಗೂ ರಾಜ್ಯದ ಎಲ್ಲಾ ಕೇಳುಗರ ಪರವಾಗಿ. ನಮಸ್ಕಾರ. ಮೊದಲನೇದಾಗಿ ಈ ತೋಟಗಾರಿಕೆಯಲ್ಲಿ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಇದು ಒಂದು ಹೊಸ ಒಂದು ಯೋಜನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನ್ ಇದ್ರ ಉದ್ದೇಶ, ಯಾಕೆ ಬಂತು ಈ ಒಂದು ಯೋಜನೆ ಅಂತ? ಈಗ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ನಾವು ಇಲಾಖೆಯಲ್ಲಿ ಸುಮಾರು 2008-09 ಅನುಷ್ಠಾನಗೊಳಿಸಲಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಉತ್ಪಾದನೆ, ನಾವು ತೋಟಗಾರಿಕೆ ಉತ್ಪಾದನೆ ಮಾಡ್ತಾ ಇದೀವಿ, ಅದನ್ನ ಗುಣಮಟ್ಟ ಒಂದು ಕಾಯ್ಕೊಳ್ಬೇಕಾದ್ರೆ, ಅದೊಂದು ಎಕ್ಸ್ಪೋರ್ಟ್ ಮಾಡೋದಾಗಿದೆ, ರಫ್ತು ಮಾಡೋದಕ್ಕಾಗಲಿ, ಅಥವಾ ನಾವು ಗುಣಮಟ್ಟ ಉತ್ಪಾದನೆ ಮಾಡಿದ್ದಾರೆ, ಒಳ್ಳೆಯ ಮಾರುಕಟ್ಟೆ ದರ ಸಿಗುವುದಂತ ಒಂದು ದೃಷ್ಟಿಯಲ್ಲಿ ಈ ಒಂದು ಹೊಸ ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ರೈತರ ಖರ್ಚು ಕಡಿಮೆ ಮಾಡಿ ಕ್ವಾಲಿಟಿ ಉತ್ಪಾದನೆ ಮಾಡಿದಾದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗೋದ್ರಿಂದ ರೈತರ ಒಂದು ಆದಾಯ ಹೆಚ್ಚಿಗೆ ಆಗಕ್ಕೆ ಸಾಧ್ಯತೆ ಇದೆ. ತಾವು ಹೇಳ್ತಿದ್ರೆ ಉತ್ತಮ ಗುಣಮಟ್ಟ ಮತ್ತು ಹೆಚ್ಚಿನ ಇಳುವರಿ ಅಂದ್ರೆ ಏನೇನು ಇದರಲ್ಲಿ ಈ ಯೋಜನೆಯಲ್ಲಿ ರೈತರಿಗೆ ನೀವು ಸವಲತ್ತನ್ನು ಕೊಡ್ತಾ ಇದ್ದೀರಾ ಅಂತ? ಮೊದಲನೇದಾಗಿ ಈ ಕೃಷಿ ಒಂದು ತೋಟಗಾರಿಕೆ ಬೆಳೆ ಅಂದ ತಕ್ಷಣ ನೀರಿನ ಒಂದು ಅವಶ್ಯಕತೆ ಇರುತ್ತೆ. ಏನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಏನು ನಮ್ಮ ರೈತರಿಗೆ ನೀವು ಈಗ ಒಂದು ಇದರಲ್ಲಿ ನಾವು ಈ ಒಂದು ವಿಕಾಸ ಯೋಜನೆ ಅಡಿ ಕೃಷಿ ಹೊಂಡಗಳನ್ನ ಕೊಡ್ತಾ ಇದೀವಿ. ಈ ಕೃಷಿ ಹೊಂಡಗಳ ಮುಖಾಂತರ ಏನಾಗಂದ್ರೆ, ಮಳೆ ಬಂದಂತ ವೇಳೆಯಲ್ಲಿ ನೀರನ್ನ ಸಂಗ್ರಹಣೆ ಮಾಡಬಹುದು. ಆ ಸಂಗ್ರಹಣೆ ಮಾಡಂತ ನೀರನ್ನ ತೋಟಗಾರಿಕೆ ಬೆಳೆಗಳಿಗೆ ಎಸ್ಪೆಷಲಿ ಎಲ್ಲಿ ಅವರಿಗೆ ಒಂದು ಅವಶ್ಯಕತೆ ಇರುತ್ತದೆ ಆ ಟೈಮಲ್ಲಿ, ಕ್ರಿಟಿಕಲ್ ಪೀರಿಯಡ್ ಅಂತ ನಾವು ಹೇಳ್ತೇವೆ, ಆ ಟೈಮಲ್ಲಿ ನೀರನ್ನು ಒದಗಿಸಿದ್ದೇ ಆದರೆ ನಮ್ಮ ಗಿಡಗಳನ್ನು ಬದುಕಬಹುದು, ಜೊತೆಗೆ ಉತ್ಪಾದನೆ ಸಹ ನಾವು ಮಾಡಬಹುದು. ಅಲ್ಲದೆ ಕನಿಷ್ಠ ಬೇಸಿಗೆ ಮತ್ತು ನಮ್ದು ಉತ್ಪಾದನೆ ಎಲ್ಲಿ ಆಗ್ತಾ ಇರಲ್ಲ ಅಂತ ಹಂತದಲ್ಲಿ ನಾವು ನೀರು ಕೊಟ್ಟಿದ್ದೆ ಆದ್ರೆ ಇಳುವರಿಗೆ ಚೆನ್ನಾಗಿ ಬರ್ತದೆ ಮತ್ತು ಒಳ್ಳೆ ಕ್ವಾಲಿಟಿ ಬರ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಒಬ್ರು ಕರೆ ಮಾಡಿದ್ದಾರೆ, ಮೊದಲನೇದಾಗಿ ಯಾರು ನೋಡೋಣ. ಹಲೋ ಸರ್, ನಮಸ್ತೆ. ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮಾಡುವ ನಮಸ್ಕಾರಗಳು. ನಮಸ್ಕಾರ ರಾಮಚಂದ್ರ ಅವರು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ, ಹೇಳಿ. ಈಗ ನಮ್ಮ ನಂಜನಗೂಡು ತಾಲೂಕಲ್ಲಿ ಈ ತೋಟಗಾರಿಕೆ ಇದು ಸಸಿಗಳು ಎಲ್ಲಿ ಸಿಗ್ತದೆ ಸರ್ ಅಂತ ನನ್ನ ಪ್ರಶ್ನೆ ಸರ್. ಯಾವ ತರ ಸಸಿ ಬೇಕಾಯ್ತು ನಮ್ಗೆ? ನಮ್ಗೆ ತೆಂಗಿನ ಗಿಡ ಸಸಿ ಸರ್. ತೆಂಗಿನ ಸಸಿ ನಮ್ಮ ರಾಜ್ಯದ ಎಲ್ಲಾ ಸಸಿಗಳು ನಮ್ಮ ನರ್ಸರಿ ಅಂತಿದ್ದೇವೆ, ನರ್ಸರಿಗಳಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದಾವೆ. ತಾವು ನಂಜನಗೂಡ ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸಲ್ಲಿ ಭೇಟಿ ಆಗಿದ್ರೆ ಅವರು ತಿಳಿಸ್ತಾರೆ. ತಾವು ಅಲ್ಲಿಲ್ಲ ಅಂದ್ರೆ ಬೇರೆ ಪಕ್ಕದ ಜಿಲ್ಲೆಗಳಲ್ಲಿ ನಮಗೆ ಹೇರಳವಾಗಿ ಈ ಸಲ ಸಿಗ್ತಾ ಇದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಸಿಗಳು ಲಭ್ಯ ಇದಾವೆ, ತಾವು ಅದನ್ನು ಪಡ್ಕೊಳ್ಬಹುದಾಗಿದೆ. ಹೇಳಿ. ಅರ್ಥ ಆಗ್ಲಿಲ್ಲ ಹೇಳೋದು. ಹಲೋ, ನಮ್ಮ ಮೈಸೂರು ಉಮೇಶ್ ಅವರು, ಡಾಕ್ಟರ್ ಮೈಸೂರು ಉಮೇಶ್ ಅವರು ನಮ್ಮ ನಂಬರ್ ಬ್ಯಾಕ್ಲಿಸ್ಟ್ ಹಾಕೊಟ್ಟಿದ್ದಾರೆ. ಅಲ್ಲ, ಏನೇ ಇರಲಿ, ಈಗ ತೋಟಗಾರಿಕೆ ಇಲಾಖೆ ಅಪರ ನಿರ್ದೇಶಕರಾದಂತಹ ಕೆಬಿ ದುಂಡಿ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ನಂಬರ್ ಕೂಡ ನಿಮ್ಗೆ ಕೊಟ್ಟಿರ್ತೀವಿ, ಅವ್ರ ಜೊತೆ ಮಾತಾಡಬಹುದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಮತ್ತೊಬ್ರು, ಹಲೋ. ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ಟ್ರೆ ಗ್ರಾಮದಿಂದ ಸಮಾವೇಶಕ್ಕೆ ಮಾಡುವ ನಮಸ್ಕಾರಗಳು. ಸಿರಿ ತೋಟ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ನಮಸ್ಕಾರ. ನಮಸ್ಕಾರ ಸರ್. ನಮ್ದೊಂದು ಮನವಿ. ಹೇಳಿ ಸರ್. ತಾವು ಬೆಳಿಗ್ಗೆ ಸಾಯಂಕಾಲ ಪ್ರಚಾರ ಮಾಡ್ತಿದ್ದೀರಿ, ಸಾಯಂಕಾಲ ತೋಟಗಾರಿಕೆ ಬೆಳೆ ಬಗ್ಗೆ ಏನ್ರಿ ಕಾರ್ಯಕ್ರಮ ಇದೆ, ಫೋನಿನ ಕಾರ್ಯಕ್ರಮ ಇದೆ ಮಾತಾಡಿ ಅಂತ ಹೇಳ್ಬಿಡ್ತೀರಿ. ಏನ್ ವಿಷಯ ಅಂತಾನೆ ನಮ್ಗ ವಿಷಯ ತಿಳಿಸಿರೋದಿಲ್ಲ. ದಯವಿಟ್ಟು ಇದನ್ನ ಕಾರ್ಯಕ್ರಮ ಪ್ರಸಾರ ಮಾಡಾಗ ವಿಷಯ ತಿಳಿಸ್ಕೊಡಿ ಅಂತ ಒಂದ್ ಪ್ರಶ್ನೆ. ಇನ್ನೊಂದು ಗುಣಮಟ್ಟದ ಇದು ಅಂದ್ರಲ್ಲ, ಇವಾಗ ರಾಷ್ಟ್ರೀಯ ಮಟ್ಟ ಬಂದ ಮೇಲೆ ಮುಂಚಿತವಾಗಿ ನಾವು ರೈತರು ಗುಣಮಟ್ಟದ ಬೆಳೆ ಮಾಡ್ತಿರ್ಲಿಲ್ವೇ ಅಂತ ನಿಮ್ ಪ್ರಶ್ನೆ ಗುರುಗಳ. ಹಾ, ಅದು ಪ್ರಶ್ನೆ. ಈಗ ನಮ್ದು ಇಷ್ಟು ದಿವಸ ಒತ್ತು ಏನಿತ್ತಂದ್ರೆ ಉತ್ಪಾದನೆ ಹೇಗ್ ಮಾಡ್ಬೇಕನ್ನ ತಮ್ಗೆ ಒಂದು ಒತ್ತಿತ್ತು. ಇವಾಗ ಉತ್ಪಾದನೆ ಹಂತದಲ್ಲಿ ಎಲ್ಲರಿಗೂ ಗೊತ್ತಿದೆ ಇಳುವರಿ ಹೇಗ್ ಪಡಿಬೇಕು, ಮತ್ತೆಲ್ಲಾನು ಒಂದು ಈಗ ಮಾವು ಆಗ್ಬಾರ್ದು, ತರಕಾರಿ ಬೆಳೆ ಆಗಿರ್ಬೋದು, ಅವೆಲ್ಲ ಉತ್ಪಾದನೆ ತಮಗೆಲ್ಲ ಗೊತ್ತಿದೆ. ಆದ್ರೆ ಅದನ್ನ ಇನ್ನೂ ಸ್ವಲ್ಪ ಉತ್ತಮ ಕ್ವಾಲಿಟಿ ಪ್ರೊಡಕ್ಷನ್ ಮಾಡಿದ್ದೆ ಆದ್ರೆ ನಾವು ಒಂದು ರಫ್ತು ಮಾಡಕ್ಕಾಗ್ಲಿ, ನಾವೆಲ್ಲ ನಾವು ಸೇವಿಸುವಂತ ಹಣ್ಣುಗಳು ಸಹ ಒಳ್ಳೆ ಆರೋಗ್ಯದಾಯಕ ಇರಬೇಕು ಅನ್ನೋದು ನಮ್ದು ಉದ್ದೇಶ. ಜೊತೆಗೆ ಉತ್ಪಾದನೆ ಮಾಡೋದ ಕ್ವಾಲಿಟಿ ಉತ್ಪಾದನೆ ಮಾಡೋದ್ರಿಂದ ನಿಮ್ ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಸಿಗ್ತದೆ. ತಾವು ರಾಷ್ಟ್ರೀಯ ಯೋಜನೆಗೆ ನೋಂದಣಿ ಮಾಡ್ಕೋಬೇಕು ಗುರುಗಳ? ಹಾ, ಮಾಡ್ಕೊಳ್ಬೇಕಾ. ತಮ್ಗೆ ಯಾವ್ದು ಕಾರ್ಯಕ್ರಮ ಏನಿದೆ ನಮ್ಮಲ್ಲಿ ಡಿಟೇಲ್ ಆಗಿ ತಮ್ಮ ತಾಲೂಕಾ ಟಿ ನರ್ಸಿಪಲ್ ತಿಳಿಸ್ತೀವಿ, ಇಲ್ಲಾಂದ್ರೆ ನಮ್ಮ ಡಿಸ್ಟಿಕ್ ಆಫೀಸ್ ಅಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಇದೀವಿ. ಅದ್ರ ಪ್ರಕಾರ ತಮ್ಗೆ ಯಾವ ಯೋಜನೆ ಬೆಳಕ ಅವನ್ನ ಅನುಸರಿಸಿದಾಗದಲ್ಲೇ ತಮ್ಗೆ ಅದನ್ನ ಲಾಭ ಪಡೆಯಬಹುದಾಗಿದೆ. ಬಹಳ ಸಂತೋಷ ಸರ್, ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್, ನಿಮ್ಗೆ ತುಂಬಾ ಅಭಿನಂದನೆ ಗುರುಗಳ. ಧನ್ಯವಾದ, ಧನ್ಯವಾದ. ಹಲೋ, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ, ತಮ್ಮ ಹೆಸರು? ಯೋಗೇಂದ್ರ ಪ್ರಸಾದ್ ಅಂತ. ಎಲ್ಲಿಂದ ತಾವು ಮಾತಾಡ್ತಿದ್ದೀರಾ? ಯಲಚಿಗೆರೆ ಗ್ರಾಮ, ನಂಜನಗೂಡು ತಾಲೂಕಿನಿಂದ ಸರ್. ನಿಮ್ಮ ಪ್ರಶ್ನೆ? ಇವಾಗ ನಾವು ಮಾವು ಹಾಕಿದ್ವಿ ನಮ್ಮ ಜಮೀನಲ್ಲಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ಬೇಕು ಸರ್, ಯಾವ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಉದ್ಯೋಗ ಖಾತ್ರಿ ನಮ್ಮಲ್ಲಿ ತಾಲೂಕಾ ಆಫೀಸರ್ ಇರ್ತಾರೆ, ಅಥವಾ ನಿಮ್ಮ ಹೋಬಳಿ ಮಟ್ಟದ ಆಫೀಸರ್ ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಆದ್ರೆ ಮುಂದಿನ ಒಂದು ಆರ್ತಿ ಇದೇ ಮಳೆಗಾಲದಲ್ಲಿ ಪ್ರಾರಂಭಕ್ಕಿಂತ ಮೊದಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ದು ಉದ್ಯೋಗ ಕಾರ್ಡ್ ಏನಿದೆ ಆ ಕಾರ್ಡ್ ಅದ್ರ ಬೇಸ್ ಮೇಲೆ ನಿಮಗೆ ಅವರು ಗಿಡಗಳನ್ನ ನಾಟಿ ಮಾಡಕ್ಕೆ ತಿಳಿಸ್ತಾರೆ. ನೋಂದಣಿ ಗಿಡಗಳು ಹಾಕಿದೀನಿ, ಅದೆಲ್ಲ ಇದು ಮಾಡ್ಬೇಕು, ಏರಿ ಹಾಕ್ಬೇಕು ಸರ್, ಕೆಲಸ ಮಾಡ್ಬೇಕು. ಹೌದು, ಪ್ರತಿ ತಾಲೂಕಿನಲ್ಲಿ ಸಹಾಯಕ ತೋಟಗಾರಿಕೆ ಇಲಾಖೆ ಅಲ್ಲಿ ಹೋಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ನೀವು ಭೇಟಿ ಆದ್ರೆ ಅವರು ಪೂರ್ತಿ ವಿವರವನ್ನ ನಿಮ್ಗೆ ತಿಳಿಸ್ತಾರೆ. ಅಲ್ಲಿ ಕೊಡುವಂತಹ ಏನೇನು ಇಲಾಖೆಯಿಂದ ಏನೇನು ನಿಮ್ಗೆ ಸೌಲಭ್ಯ ಮಾಹಿತಿ ಕೊಡ್ತಾರೆ. ಪ್ರತಿ ಒಂದು ತಾಲೂಕು ಮಟ್ಟದಲ್ಲಿ ಇರುವಂತಹ ಕಚೇರಿಗಳಲ್ಲಿ, ತೋಟಗಾರಿಕೆ ಕಚೇರಿಗಳಲ್ಲಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ದೊಡ್ಡ ದೊಡ್ಡ ಬ್ಯಾನರ್ಸ್ ಕೂಡ ಅಲ್ಲಿ ಹಾಕಿದ್ದಾರೆ. ಈಗ ಬರುವಂತಹ ಏನು ಮುಂಗಾರು ಹಂಗಾಮಿಗೆ ಏನೇನು ಕಾರ್ಯಕ್ರಮಗಳಿದೆ ಎಲ್ಲ ವಿವರ ಅಲ್ಲಿ ಸಿಗುತ್ತೆ. ಅಲ್ಲ, ಅದು ತಮ್ಗೆ ಎಷ್ಟು ತೋಟ ಹೊಲ ಇರ್ತದೆ ನೋಡ್ಕೊಂಡ್ಬಿಟ್ಟು ಎಷ್ಟು ಮಾನವ ದಿನಗಳು ಬೇಕಾಗುತ್ತೆ ಅದ್ರ ಬೇಸ್ ಮೇಲೆ ನಿಮ್ಗೆ ಅಲ್ಲಿ ಮಾಡ್ಕೊಡ್ತಾರೆ. ನೀವು ನಮ್ದು ಮಳೆಗಾಲದಲ್ಲಿ ಪ್ರಾರಂಭ ಹಚ್ಕೊಂಡು ತೆಗೆದಿದ್ದೆ ಆದ್ರೆ ಜೂನ್ ಜುಲೈ ಏನು ಮಳೆಗಾಲ ಪ್ರಾರಂಭ ಆಗುತ್ತೆ ಆ ಟೈಮ್ ಅಲ್ಲಿ ನಾಟಿ ಮಾಡಿದ್ದೆ ಆದ್ರೆ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಬದುಕೋತವೆ. ನೀರಾವರಿ ಸೌಲಭ್ಯ ಇದ್ರೆ ನೀವು ವರ್ಷವನ್ನು ಮಾಡ್ಕೋಬಹುದು, ಬಟ್ ಮುಖ್ಯವಾಗಿ ಜೂನ್ ಜುಲೈ ಮಾಡ್ಕೊಂಡಿದ್ದೆ ಆದ್ರೆ ಒಳ್ಳೇದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಬ್ರು ಯಾರು ನೋಡೋಣ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಿಂದ ಸರ್ ಮಾತಾಡೋದು. ಊರು ತಮ್ದು? ಬಿಜಾಪುರ್ ಸರ್, ಬಸವನಗೌಡ. ನಮ್ಮ ಹೆಸರು ಹೇಳಿ ಸರ್. ಬಸವನಗೌಡ ಪಾಟೀಲ್ ಅಂತ ಸರ್. ಸರ್, ಈ ಕೃಷಿ ಹೊಂಡಗಳು ದೊಡ್ಡ ದೊಡ್ಡ ಬೇಕಾಗ್ತಾವ ಸರ್. ನಮ್ಮಲ್ಲಿ ಹೋಲ್ಡಿಂಗ್ಸ್ ಜಾಸ್ತಿ ಇದೆ ಇಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ. ರೈತರದೆಲ್ಲ ಅವರು ಸಣ್ಣ ಸಣ್ಣ ಆದ್ರೆ ಅವ್ರಿಗೆ ವರ್ಕೌಟ್ ಆಗುವಲ್ಲ, ಮತ್ತೆ ಬಿಸಿಲು ಜಾಸ್ತಿ ನಮ್ಮಲ್ಲಿ. ನೀರಾವರಿ ಯಾವಾಗ ಮೂರ್ ತಿಂಗಳು ಒಂದ್ಸಲ ನೀರು ಬರ್ತಾವ ಕೆನಲ್ಲ, ನಾಲ್ಕು ತಿಂಗಳು ಬರ್ತಾವ. ಬಂದು ಅಂದ್ರೆ ತುಂಬಿಕೊಂಡು ಇಟ್ಕೊಳಕ್ ನಮ್ಮಲ್ಲಿ ಎಚ್ಚೆತ್ತವಾಗಿ ಲ್ಯಾಂಡ್ ಇರ್ತದ, ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ ಇರ್ತಾರ. ಹೀಗಾಗಿ ನಮ್ಮಲ್ಲಿ ದೊಡ್ಡ ಸೈಜಸ್ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗ್ತದೆ. ಆದಷ್ಟಲ್ಲಿ ನಾವು ನಮ್ಮ ಕೃಷಿ ತೋಟಗಾರಿಕೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಮೂರು ಹಂತದಲ್ಲಿ ಹೊಂಡಗಳನ್ನು ಕೊಡ್ತಾ ಇದೀವಿ. ಒಂದು 4,500 ಕ್ಯೂಬಿಕ್ ಮೀಟರ್ ಆಗಿರ್ಬೋದು, 6,500 ಮತ್ತು 9,000 ಕ್ಯೂಬಿಕ್ ಮೀಟರ್. ಒಂದು 10 ಎಕರೆಗಿಂತ ಹೆಚ್ಚಿಗೆ ಇದ್ದವರು 9,000 ಕ್ಯೂಬಿಕ್ ಮೀಟರ್ ಮಾಡ್ಕೋಬಹುದು. ಅದಕ್ಕೆ ಮೇಲ್ಪಟ್ಟು ಮಾಡಿದ್ರೆ ನಾವು ಅದಕ್ಕೆ ಏನು ಸಹಾಯಧನ ಇದೆ 9,000 ಕೊಟ್ಟಷ್ಟು ನಾವು ಕೊಡ್ತಾ ಇದೀವಿ. ದೊಡ್ಡ ಪ್ರಮಾಣದ ರೈತರು ಮಾಡ್ಕೊಂಡಿದ್ದಾರೆ, 1 ಎಕರೆ 2 ಎಕರೆ ಮಾಡ್ಕೊಂಡಿದ್ದಾರೆ ರೈತರು. ಬಟ್ ನಮ್ದೇನು ಗರಿಷ್ಠ ಸಹಾಯಧನ ಇದೆ ಅಷ್ಟು ಕೊಡ್ತೇವೆ, ಉಳಿದಾವ್ ದೊಡ್ಡ ತಮ್ಮಂತರ ಮಾಡ್ಕೋಬಹುದಾಗಿ. ಅದರಿಂದ ಸುಮಾರು ಎಷ್ಟು 1 ಕೋಟಿಯಷ್ಟು ನೀರು, 1 ಲೀಟರ್ ನೀರಷ್ಟು ನಾವು ಅಲ್ಲಿ ಸಂಗ್ರಹಣೆ ಮಾಡಕ್ಕೆ ಸಾಧ್ಯತೆ ಇದೆ. 3 ಕೋಟಿ 4 ಕೋಟಿ ಲೀಟರ್ ನಮ್ದು ಈಗ ಏನಿದೆಲ್ಲ ಗರಿಷ್ಠ ಅಂದ್ರೆ ಎಲ್ಲರಿಗೂ ಎಲ್ಲಾ ಪ್ರಮಾಣದಲ್ಲಿ ಅದಕ್ಕೆ ನಾವು ಮೂರು ಹಂತದಲ್ಲಿ ಪ್ರಮಾಣ ಇದೇವಿ. ಒಂದು 3 ಎಕರೆ ಇದ್ದವರಿಗೆ, 5 ಎಕರೆ ಇದ್ದವರಿಗೆ, 10 ಎಕರೆ ಇದ್ದವರಿಗೆ ಈ ತರ ಮಾಡ್ಕೊಂಡಿದೀವಿ. ತಮ್ದು ಭೂಮಿ ಹೆಚ್ಚಿಗೆ ಇದ್ದಲ್ಲಿ ಅದನ್ನ ಈ ದೊಡ್ಡ ಪ್ರಮಾಣದ ಏನ್ ಸಿಗ್ತದೆ ಅದ್ರ ಪ್ರಕಾರ ಮಾಡ್ಕೋಬಹುದಾಗಿದೆ ಅಲ್ಲಿ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ ಹೇಳಿ ಸರ್. ಎಲ್ಲಿಂದ ಮಾತಾಡ್ತಿದ್ರಿ ತಾವು? ರಾಯಚೂರಿಂದ ಸರ್. ಹೇಳಿ ನಿಮ್ಮ ಪ್ರಶ್ನೆ ಏನ್ ಕೇಳಿ. ಓಕೆ ಸರ್, ನಮ್ಮ ಅಪ್ಪಾಜಿ ರಾಯಚೂರಿಂದ ಸರ್. ಅವ್ರಿಗೆ ತೋಟಗಾರಿಕೆ ಕಡೆಯಿಂದ ಏನೇನ್ ಸೌಲಭ್ಯಗಳು ಸಿಗ್ಬೋದು ನಮ್ಮ ಪ್ರಶ್ನೆ ಸರ್. ತೋಟಗಾರಿಕೆ ಅಂದ್ರೆ ವಿಸ್ತಾರವಾದ ಒಂದು ಇದು ಇಲಾಖೆ. ಇದರಲ್ಲಿ ಹಣ್ಣಾಗಿರ್ಬೋದು, ಹೂ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ತೆಂಗಿನ ಆದ್ಮೇಲೆ ತೋಟದ ಬೆಳೆ, ಈ ತರ ಅನೇಕ ಬೆಳೆಗಳನ್ನ ನಾವು ಬೆಳೆಯಕ್ಕೆ ಸಹಾಯಧನ ಕೊಡ್ತಾ ಇದೀವಿ. ಅದರಲ್ಲಿ ನಿಮ್ಗೆ ಯಾವ್ದು ಯಾವ್ದು ಆಸಕ್ತಿ ಇದೆ ಆ ಇದ್ರಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ನೆರವಾಗಿ ಹೆಲ್ಪ್ ಆಗ್ತೇವೆ. ತಾವು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ತಮ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ರಾಯಚೂರು ಅಧಿಕಾರಿಗಳಿಗೆ ತಾವು ಭೇಟಿ ಆಗಿದ್ರೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಅಲ್ಲಿ. ಹೌದೌದು. ಆಯಾ ಪ್ರಾಂತದಲ್ಲಿ ಯಾವ ಬೆಳೆಗಳಿಗೆ ಸೂಕ್ತ ಆಗುತ್ತೆ, ಮಣ್ಣು ನೀರು ಹವಾಮಾನ ಅದನ್ನ ನೋಡ್ಕೊಂಡು ಆ ಒಂದು ಪ್ರಾಂತದಲ್ಲಿ ಯಾವ ಬೆಳೆ ನಿಮ್ಗೆ ಸೂಕ್ತ ಅನ್ನೋದು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯಧನ ಏನೇನು ಸವಲತ್ತು ಸಿಗುತ್ತೆ ಇಲಾಖೆಯಿಂದ ನಿಮ್ಮ ಆಸಕ್ತಿ ಯಾವ ಬೆಳೆಗಳಿದೆ ಅದನ್ನ ನೋಡ್ಕೊಂಡು ತಾವು ಏನ್ ಲಾಭ ಯಾವ ಬೆಳೆಗಳ ಲಾಭ ಸಿಗುತ್ತೆ ಅಂತ ನೋಡ್ಕೊಂಡು ಮಾಡಿದ್ದೆ ಆದ್ರೆ ಅಲ್ಲಿ ಅದಕ್ಕೆ ಏನ್ ಪೂರಕ ಸಹಾಯಧನ ಅಂತ ನಾವು ಕೊಡ್ತಾ ಇದ್ದೀವಿ. ನೀರಾವರಿ ಸೌಲಭ್ಯ ತುಂಬಾ ಚೆನ್ನಾಗಿದೆ ಸರ್. ಅದೇ ಅದೇ ನೀರಾವರಿ ಸೌಲಭ್ಯ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಗೆ ತೋಟಗಾರಿಕೆ ಕಡೆಯಿಂದ ಗೊತ್ತಾಗಲಿಲ್ಲ. ಹಾಗಾಗಿ ನೇರ ಫೋನ್ ಕಾರ್ಯಕ್ರಮ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದ ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ನೀವು ಹತ್ತಿರದ ಸಹಾಯಕ ತೋಟಗಾರಿಕಾ ಇಲಾಖೆಯನ್ನ ಸಂಪರ್ಕ ಮಾಡಿ ನಿಮ್ಗೆ ಹೆಚ್ಚಿನ ಯೋಜನೆಗಳಿದಾವೆ ತಾವು ಅದರ ಉಪಯೋಗ ಪಡೆಯಬಹುದು. ಸಮಯ ಸಿಕ್ಕಾಗ ಒಂದ್ಸಲ ಆಫೀಸ್ಗೆ ಭೇಟಿ ಕೊಡಿ. ಧನ್ಯವಾದ. ಹಲೋ ಮುಂದಿನ ಕರೆ. ನಮಸ್ತೆ ರೀ. ನಮಸ್ತೆ, ಶಿವಲಿಂಗ ಹಿರೇಮಠ ಮಾತಾಡಿದ್ರೆ ಸರ್. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ. ನಮಸ್ತೆ, ನಿಮ್ಮ ಪ್ರಶ್ನೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ತೋಟಗಾರಿಕೆ ಬೆಳೆಗಳಿಂದ ಹೆಚ್ಚಿನ ಇಳುವರಿ ತಗೋಬೇಕಾದ್ರೆ ನಾವು ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕ್ರಿ? ಈಗ ಅದೇ ವಿಷಯವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಅಪರ ನಿರ್ದೇಶಕರಾದಂತಹ KB ದುಂಡಿ ಸರ್ ಮಾತಾಡ್ತಾರೆ ವಿಷಯವಾಗಿ. ಸರಿ, ಸಂಕ್ಷಿಪ್ತವಾಗಿ ತಿಳಿಸಿಬಿಡಿ ಸರ್. ಇವರು ಉತ್ತಮ ಒಂದು ಗುಣಮಟ್ಟದ ಇಳುವರಿ ಹಾಗೂ ಹೆಚ್ಚಿನ ಪ್ರಮಾಣದ ಇಳುವರಿ ಬೇಕಂದ್ರೆ ಪ್ರಮುಖವಾಗಿ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ? ಅದೇ ಒಂದು, ಈಗ ರೈತರು ಎಲ್ಲರೂ ಈಗ ನೀರಿನ ಅವಶ್ಯಕತೆ ಹೆಚ್ಚಿನಿದೆ. ಆ ಒಂದು ದೃಷ್ಟಿಯಲ್ಲಿ ನಾವು ನೀರು ಸಂಗ್ರಹಕ್ಕೆ ಒಂದು ಒತ್ತು ಕೊಟ್ಟು ನೀರು ಸಂಗ್ರಹಣೆ ಮಾಡೋಕ್ಕೆ ಸಹಾಯಧನ ಕೊಡ್ತಾ ಇದೀವಿ. ಅದು ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದ ಕೆರೆಗಳನ್ನ ಮಾಡ್ಕೊಂಡಿದ್ದೆ ಆದಲ್ಲಿ ತಾವು ಅದನ್ನ ಅನುಕೂಲ ತಕ್ಕಂಗೆ ನೀರಾವರಿ ಮುಖಾಂತರ, ಹನಿ ನೀರಾವರಿ ಮುಖಾಂತರ ನೀರು ಕೊಟ್ಟಿದ್ದೆ ಆದಲ್ಲಿ 3 ತಿಂಗಳು ಬಂದ್ರೆ 3 ಋತುಮಾನಗಳಲ್ಲಿ ನಾವು 12 ತಿಂಗಳಲ್ಲಿ ಬೆಳೆಗಳನ್ನ ಬೆಳೆಸಬಹುದಾಗಿದೆ. ಇದರಿಂದ ಆದಾಯ ತಮಗೆ ಹೆಚ್ಚಿಗೆ ಸಿಗ್ತದೆ. ಜೊತೆಗೆ ಈ ಉತ್ತಮ ಗುಣಮಟ್ಟದ ಬೆಳೆಗಳನ್ನ ನಾವು ಪಡೆಯಬೇಕಾದ್ರೆ ಅದರಲ್ಲಿ ನಾವು ಈ ಹೊಸದಾಗಿ ಈ ವರ್ಷದಿಂದ ಒಂದು ಯೋಜನೆಗಳನ್ನು ತರ್ತಾ ಇದೀವಿ. ಅದರಲ್ಲಿ ಏನಂತಂದ್ರೆ ಉತ್ತಮ ಗುಣಮಟ್ಟದ ಉತ್ಪಾದನೆಗೆ ವಿಶೇಷ ಉತ್ತೇಜನ ಅಂತೇಳಿ ನಾವು ಇದ್ರಲ್ಲಿ ಕೊಡ್ತಾ ಇದೀವಿ. ಇದರಲ್ಲಿ ತಾವು ಈ ನೀರಲ್ಲಿ ಕರುವಂತ ರಸಗೊಬ್ಬರ ಆಗಿರ್ಬೋದು ಅದಕ್ಕೆ ನಾವು ಪೂರಕ ಸಹಾಯಧನ ಕೊಡ್ತಾ ಇದೀವಿ. ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಇರ್ತದೆ, ಅಂದ್ರೆ ಒಂದೊಂದು ಬೆಳೆ ಒಂದೊಂದು ಮಿಶ್ರಣ ಮಾಡ್ತಾ ಇದೀವಿ. ಆ ಲಘು ಪೋಷಕ ಕೊಟ್ಟಿದ್ದೆ ಆದ್ರೆ ನಿಮ್ಗೆ ಅದು ಒಳ್ಳೆ ಕ್ವಾಲಿಟಿ ಅಂದ್ರೆ ಉತ್ಪಾದನೆ ಗುಣಮಟ್ಟ ಏನ್ ಬರ್ತಾ ಇದೆಲ್ಲ, ಕಲರ್ ಆಗಿರ್ಬೋದು, ಒಳಗಡೆ ನಿಮ್ಗೆ ಫಿಲ್ಲಿಂಗ್ ಆಗಿರ್ಬೋದು, ಈ ತರ ಒಳ್ಳೆ ಗುಣಮಟ್ಟದಾಗ್ಲಿ ಶೈನಿಂಗ್ ಆಗಿರ್ಬ ಒಂದು ಇದು ಬರ್ತದೆ, ಇಳುವರಿನೂ ಹೆಚ್ಚಿಗೆ ಕೊಡ್ತದೆ. ಇನ್ನೊಂದು ಅಂದ್ರೆ ಈ ಕವರ್ ರಾಸಾಯನಿಕ ಗೊಬ್ಬರ ಬಳಸ್ಬೇಕು, ಸಾವಯವ ಗೊಬ್ಬರ ಬಳಸಿದ್ರೆ ಅತಿ ಒಳ್ಳೆಯದ್ರ. ಅಲ್ಲ, ರಾಸಾಯನಿಕ ಗೊಬ್ಬರ ನೀವು ನಾವು ಎಲ್ಲಿ ಪೂರ್ತಿ ರಾಸಾಯನಿಕ ಗೊಬ್ಬರ 100% ಮಾಡಿ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆ ಸಾವಯವ ಗೊಬ್ಬರ ಮಾಡಬಹುದು, ಒಂದು 60-40% ಸಾವಯವ ಸಾವಯವ ಗೊಬ್ಬರ ಮಾಡಿ. ಜೊತೆಗೆ ಪ್ರಶ್ನೆ ಅಂದ್ರೆ ಸರ್, ದಿವಸೊಬ್ಬರು ಒಂದ್ ಬ್ಯಾಗ್ ತಗೊಂಡ್ ಬರ್ತಾರೆ, ನಂದ ಸಾವಯವ ಚಲೋ ಇದ್ರೆ ನಾನ್ ಸಾವಯವ ಚಲೋ ಅಂತಾರೆ, ನಾವ್ ಯಾವ್ದನ್ನ ನಂಬಬೇಕ್ರಿ ಸರ್ ರೈತರ? ಇಲ್ಲ, ಆತರ ಪ್ರೂವ್ ಅದನ್ನ ಪ್ರೂವ್ ಆಗ್ಬೇಕದು. ಹೇಳೋದಾದ್ರೆ ಸಾವಯವ ಗೊಬ್ಬರ ಅಂತ ಹೇಳ್ತಾರೆ, ಅದು ಸಾವಯವ ಗೊಬ್ಬರ ಇದೆ ಅನ್ನೋದಕ್ಕೆ ಒಂದು ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ತದೆ, ಅದರಲ್ಲಿ ಸಾರಜನಕ ರಂಜಕ ಎಷ್ಟಿದೆ ಅನ್ನೋದು ತಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಅದಿದ್ರೆ ನೀವು ಅದನ್ನ ನಿಮ್ಮ ಟೆಸ್ಟ್ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ನಂಬಕ್ಕಾಗಲ್ಲ. ತಿಳ್ಕೊಂಡ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಅಗ್ರಿಕಲ್ಚರ್ ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಆಗಿ ನಮ್ಮಲ್ಲಿ ಬಂದು ಅದೇನು ಅದರಲ್ಲಿ ಏನ್ ಕಂಟೆಂಟ್ಸ್ ಇದೆ ಅಂತ ಹೇಳಿದೆ ಆದ್ರೆ ಅದನ್ನ ನಾವು ಟೆಸ್ಟ್ ಮಾಡಿ ಮಾಡಬಹುದಾಗಿದೆ. ಇನ್ನೂ ಅನೇಕ ಇವು ಇದಾವೆ ನಮ್ಮಲ್ಲಿ ಕಾರ್ಯಕ್ರಮಗಳಿದೆ, ತಾವು ದಯವಿಟ್ಟು ಅಲ್ಲಿ ಲೋಕಲ್ ಆಫೀಸರ್ಸ್ ಭೇಟಿ ಆಗಿದ್ರೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಓಕೆ ಸರ್, ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ನಾಗರತ್ನ ಅಂತ, ಮಸ್ಕಿ ತಾಲೂಕಿನಿಂದ ಮಸ್ಕಿಯಿಂದನ? ನಿಮ್ಮ ಪ್ರಶ್ನೆ ಸರ್? ಈಗ ಎರಡ್ ಎಕರೆ ಹೊಲ ಇದೆ ಸರ್, ಎರಡ್ ಎಕರೆ ಹೊಲದಲ್ಲಿ ನಾವು ಹೆಚ್ಚಿನ ಆದಾಯ ಪಡಿಬೇಕಂದ್ರೆ ಯಾವ ಬೆಳೆ ಬೆಳಿಬೇಕಾಗುತ್ತೆ ಸರ್ ತೋಟಗಾರಿಕೆಯಲ್ಲಿ? ಮಸ್ಕಿ ನೋಡಮ್ಮ, ಅಲ್ಲಿ ಸುತ್ತಮುತ್ತಲು ಈಗ ನೀವು ಮೊದ್ಲು ಏನ ಬೆಳಿತಾ ಇದ್ರಿ? ಮೊದ್ಲು ನಾವು ಬರೇ ಜ್ವಾಳ ಅಂತಿಂತವ್ ಬೆಳಿತೀವಿ, ಬಟ್ ಇವಾಗ ತೋಟಗಾರಿಕೆ ಮಾಡ್ಬೇಕಂತ ಅನ್ಕೊಂಡ. ನಿಮ್ಗೆ ನೀರಿನ ಸೌಲಭ್ಯ ಇದೆಯಾ ಅಲ್ಲಿ? ನೀರಿನ ಸೌಲಭ್ಯ ಇದೆಯಾ ತಮ್ಮ ಹೊಲಕ್ಕೆ? ಸರ್ ನೀರಿನ ಸೌಲಭ್ಯ ಇದೆ, ಮೋಟರ್ ಹಾಕ್ಸಿದ್ದೀವಿ. ಮೋಟರ್ ಹಾಕ್ಸಿದ್ದೆ ಆದ್ರೆ ಅಲ್ಲಿ ತಾವು ರಾಯಚೂರು ಮಸ್ಕಿ ಅಲ್ಲಿ ಭಾಗದಲ್ಲಿ ಈಗ ಕೇಸರ್ ವೆರೈಟಿ ಮಾವು ಬೆಳೀತಾ ಇದಾರೆ, ಕೇಸರ್ ಮಾವು ಬೆಳೀತಾ ಇದಾರೆ. ಅದರಿಂದ ಅನೇಕ ರೈತರು ಲಾಭನೂ ಪಡಿತಾ ಇದಾರೆ, ನೇರ ಮಾರುಕಟ್ಟೆಗೆ ಅನುಕೂಲತೆ ಇದೆ. ತಾವು ಜೋಳ ಜೊತೆಗೆ ಇದನ್ನು ಬೆಳೆಸಬಹುದಾಗಿದೆ. ಇಲ್ಲ ಅಂತಂದ್ರೆ ಈಗ ಅಲ್ಲಿ ಇನ್ನು ಅನೇಕ ತೋಟಗಾರಿಕೆ ಬೆಳೆಗಳನ್ನು ಸ್ವಲ್ಪ ಪ್ರಮಾಣ ಅಂದ್ರೆ ಲಘು, ನಿಮ್ಗೆ ಬೇಗ ಉತ್ಪನ್ನ ಬಂದು ಬೇಗ ಮಾರುಕಟ್ಟೆ ಮಾಡಬಹುದಾಗಾದ್ರೆ ಹೂವು ಬೆಳೆಸಬಹುದು, ತರಕಾರಿ ಬೆಳೆಸಬಹುದು. ಸುತ್ತಲೂ ಬದುವಿ ಮೇಲೆ ಈ ಹಣ್ಣಿನ ಗಿಡ ಬೆಳೆಸಿದ್ದೆ ಆದ್ರೆ ನಿಮ್ಗೆ ನಿಮ್ದು ಜೋಳ ಜೊತೆಗೆ ಇದನ್ನು ಲಾಭ ಪಡೆಯಕ ಸಾಧ್ಯತೆ ಇದೆ. ಎಲ್ಲ ಇದಕ್ಕೆ ನಮ್ಮ ಸಹಾಯಧನ ಸಿಗ್ತದೆ. ತಾವು ಅಲ್ಲಿ ಮಸ್ಕಿ ನಮ್ಮ ತೋಟಗಾರಿಕೆ ಇಲಾಖೆ ಭೇಟಿಯಾಗ್ರಿ, ಅವ್ರು ತಿಳಿಸಿ ಎಲ್ಲ ಮಾಹಿತಿ ಕೊಡ್ತಾ ಇರ್ತಾನೆ. ಧನ್ಯವಾದ. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್, ನಾವು ಹೇಗಿರೋ ತಾಲೂಕು ಮಕ್ಕಳಿಂದ. ತಮ್ಮ ಹೆಸರು? ಈಗ ನಾವು ಈ ಕಪ್ಪು ಮಣ್ಣಿಗೆ ಸಪೋರ್ಟ್ ಮಾಡೋಕಂತ ಮಳಿದ್ದಾರೆ, ಅದು ಇಳುವರಿ ಕೆಲವೊಬ್ರು ಕೆಂಪು ಮಣ್ಣಿಗೆ ಹಚ್ಚಿದ್ರು ಉತ್ತಮ ಅಂತಾರೆ, ಅದ್ರ ಬಗ್ಗೆ ಏನಾಯ್ತು? ಹೌದು, ತೋಟಗಾರಿಕೆ ಬೆಳೆಗಳನ್ನ ನಾವು ಆದಷ್ಟು ಕೆಂಪು ಮಣ್ಣಲ್ಲಿ ಬೆಳೆಸಿ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ಕರಿ ಮಣ್ಣಲ್ಲಿ ಅದೊಂಥರ ಹಸಿಯಾದಾಗ ಇದಾಗ್ತದೆ, ಒಣಗದಾಗ ಎಲ್ಲ ಸ್ವಲ್ಪ ಬಿರು ಬಿಡೋದ್ರಿಂದ ಬೇರೆಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಹೇಳ್ತಾ ಇದೀವಿ. ತಾವು ಅದನ್ನ ಬೆಳೆಸಬೇಕಂತಂದ್ರೆ ಏನಂದ್ರೆ ಮೂರು ಅಡಿ ನಾವು ತೆಗ್ದೇವಲ್ಲ, ಆ ತೆಗ್ದಲ್ಲಿ ಸ್ವಲ್ಪ ಕೆಂಪು ಮಣ್ಣು, ಆಮೇಲೆ ಉಸುಕು ಮರಳು, ಆಮೇಲೆ ಕೊಟ್ಟಿ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ದೆ ಆದ್ರೆ ಸ್ವಲ್ಪ ಹೊತ್ತು ಬದುಕಿಸಬಹುದು, ಗಿಡನು ಚೆನ್ನಾಗಿ ಬರ್ತವೆ. ಬಟ್ ಏನಂದ್ರೆ ಮೂರು ಅಡಿ ನೀವು ತೆಗ್ದು ಅದರಲ್ಲಿ ತುಂಬ್ಕೋಬೇಕಾಗತ್ತೆ, ಮಣ್ಣು ಕೆಂಪು ಮಣ್ಣು ಹಾಕಿ ನಾಟಿ ಮಾಡಿದೆ ಅದ್ರಲ್ಲಿ ಬರ್ತವೆ. ಬಟ್ ಈಗ ನೀವು ಚಿಕ್ಕ ಮಾಡ್ತೇವೆ ಅಂದ್ರೆ ಮಾರುಕಟ್ಟೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಸದ್ಯ ಮಾರುಕಟ್ಟೆ ಅಷ್ಟು ಸಿಗ್ತಾ ಇಲ್ಲ, ಅದಕ್ಕೆ ಸೂಕ್ತ ಬೆಳೆಗೆ ನಿಮ್ಗೆ ಅಲ್ಲಿ ಮಾರುಕಟ್ಟೆಗೆ ವ್ಯವಸ್ಥೆ ಇತ್ತಂದ್ರೆ, ಅಂದ್ರೆ ನಿಮ್ಗೆ ಸುತ್ತಮುತ್ತಲು ರೈತರು ಅದ್ರಿಗೆ ಆಸಕ್ತಿ ಇದ್ರೆ ಮಾರುಕಟ್ಟೆ ಇತ್ತಂದ್ರೆ ಅದನ್ನ ಬೆಳೆಸ್ಕೋಲ್ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದಾಗಿದೆ. ಕಡಿಮೆ ಪ್ರಮಾಣ ಮಾಡಕ್ಕೆ ಏನ್ ತೊಂದರೆ ಇಲ್ಲ, ದೊಡ್ಡ ಪ್ರಮಾಣದ ಮಾರುಕಟ್ಟೆ ಇದ್ರೆ ಮಾತ್ರ ಮಾಡ್ಕೊಳ್ಳಿ. ಸದ್ಯ ಸಿಗ್ತದೆ ಸಿಗ್ತದೆ. ನೀವು ಸಣ್ಣ ಪ್ರಮಾಣ ರೈತರು, ಸಣ್ಣ ರೈತರು ಇದ್ರೆ ನಾವು ಅದನ್ನ ಮಹಾತ್ಮ ಗಾಂಧಿ ನಮ್ಮ MGNREG ಯೋಜನೆಯಲ್ಲಿ ನಿಮ್ಗೆ ಗಾಂಧಿ ಗ್ರಾಮೀಣ ಕೃಷಿ ಉದ್ಯೋಗ ಖಾತ್ರಿ ಸಿಗ್ತದೆ. ಮತ್ತೆ ನಮ್ಮ ರಾಷ್ಟ್ರೀಯ ತೋಟ ಕೃಷಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಇದೆ, NHM ಯೋಜನೆ, ಅದರಲ್ಲಿ ಸಿಗ್ತದೆ. ಅಲ್ಲ, ನಿಮ್ದು ಕಪ್ಪು ಮಣ್ಣಾಗಿರೋದ್ರಿಂದ ಹೆಚ್ಚಾಗಿ ತರಕಾರಿ ಬೆಳೆಗೆ ತುಂಬಾ ಸೂಕ್ತ ಆಗಿರುತ್ತೆ, ಟೊಮ್ಯಾಟೊ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ನೋಡಿ ನೀವು ತೋಟಗಾರಿಕೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ, ಒಂದ್ಸಲ ನಿಮ್ಮ ಹೊಲನ ತೋರಿಸಿ ಮೊದಲನೇದಾಗಿ. ಆಯ್ತು, ಧನ್ಯವಾದ ನಿಮ್ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ದೊಡ್ಡಬಳ್ಳಿಯಿಂದ, ಮಳವಳ್ಳಿ ತಾಲೂಕು ದೊಡ್ಡಬಳ್ಳಿಯಿಂದ ಸರ್ ನಂಜುಂಡಸ್ವಾಮಿ ಅಂತ ಮಾತಾಡ್ತಿರೋದು ಸರ್. ಹೇಳಿ ನಂಜುಂಡಸ್ವಾಮಿ ಅವರೇ. ನಿಮ್ಮ ಆಕಾಶವಾಣಿಗೆ ಧನ್ಯವಾದಗಳು ಸರ್. ಧನ್ಯವಾದ, ಧನ್ಯವಾದ, ಹೇಳಿ. ನಾವು ಅಡಿಕೆ ಹಾಕಿದೀನಿ ಸರ್, 8 ಅಡಿ 8 ಅಡಿ ಪಟ ಹಾಕಿ 1 ಇಯರ್ ಇಂದ ಸಸಿ ನೀಟಾಗಿ ಎಳ್ಸ್ಕೊತಾ ಇದೀನಿ ಸರ್. ಅದ್ರೊಳಗಡೆ ಬಾಳೆ ಹಾಕಿದೀನಿ ಸರ್ 4 ಅಡಿಗೆ. ಈಗ ಬಾಳೆ ತೆಗೆದ್ಬಿಟ್ಮೇಲೆ ಮತ್ತೆ ಏನಾರ ಏನ್ ಫಸಲ್ ಮಾಡ್ಬೋದು ಅಂತ ಕೇಳುವಂತ ಸರ್. ಬಾಳೆ ಅಂದ್ರೆ ಬಾಳೆ ಇದೊಂದು ಫಸಲ್ ತಕೊಳ್ಳಿ ಅಷ್ಟೇ, ಬಟ್ ಮುಂದಿನ ಏನಿದೆ ದೊಡ್ಡ ಅಂದ್ರೆ ಹೈಟ್ ಆಗಂತ ಬೆಳೆ ಬೆಳೆದಿದ್ದಾದ್ರೆ ನಿಮ್ಗೆ ಅಡಿಕೆ ಗಿಡ ಸರಿಯಾಗಿ ಪ್ರಮಾಣ ಬೆಳೆಯಕ್ ಆಗಲ್ಲ, ಯಾಕಂದ್ರೆ ಗಾಳಿ ಬೆಳಕು ಬೇಕಾಗುತ್ತೆ, ಬಿಸಿಲು ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ನಮ್ಮ ತರಕಾರಿ ಬೆಳೆ ಆಗ್ಬೋದು ಅಥವಾ ಹೂವಿನ ಬೆಳೆಗಳದು ಕಡಿಮೆ ಎಲೆಗ್ ಬಿಟ್ರು ಅದು ಒಟ್ಟು ನೆರಳು ಅದ್ರ ಗಿಡದ ಮೇಲೆ ನೆರಳು ಬೀಳದ ನೋಡ್ಕೊಳ್ಳಿ. ಸರಿ ಸರ್, ಸರಿ ಹೇಳಿ. 1 ಇಯರ್ ಆದ್ಮೇಲೆ ಬಿಸಿಲು ಬಿದ್ರೂ ಪರವಾಗಿಲ್ಲ ಸರ್? ಅದ್ರ ಮೇಲೆ ಅಡಿಕೆ ಗಿಡದ ಮೇಲೆ ಇಲ್ಲ, ಅಡಿಕೆ ಗಿಡ ದೊಡ್ಡದಾಗೋರಿಗೂ ಅದನ್ನ ಸಣ್ಣ ಚಿಕ್ಕ ಗಿಡ ಮಾಡ್ಕೊಂಡಿದ್ದಾದ್ರೆ ತೊಂದರೆ ಇಲ್ಲ. ಗಾಳಿ ಬೆಳಕು, ಗಾಳಿ ಬೆಳಕು ಚೆನ್ನಾಗಿ ಬೀಳ್ಬೇಕು ಅದ್ರ ಮೇಲೆ. ಇನ್ನೊಂದು ಸಹ ಎರಡೇ ಇದು ತೆಂಗಿನ ಸಸಿ 25 ಅಡಿ 25 ಅಡಿ ನೆಟ್ಟಿದೀನಿ ಸಹ 2 ಎಕರೆಗೆ. ಅದ್ರ ಮಧ್ಯದಲ್ಲಿ ಏನ್ ನೆಡ್ಬೋದು ಸರ್? ತೋಟಗಾರಿಕೆ ಬೆಳೆ ಯಾವ್ದಾಗ್ತದೆ ಸರ್? ಮಳವಳ್ಳಿ ಅಂದ್ರಲ್ಲ. ಹೌದು ಸರ್, ಮಳವಳ್ಳಿ ಅಂತಂದ್ರೆ ನಿಮ್ಗೆ ಅಲ್ಲಿ ಅಲ್ಲಿ ಸುಮಾರು ತರಕಾರಿ ಎಲ್ಲ ಬೆಳೀತಾ ಇದಾರೆ. ಇವನ್ ಟೊಮ್ಯಾಟೊ ಬೆಳೆದು ಬೆಳತಾ ಇದಾರೆ. ಯಾವ್ದೇ ತರಕಾರಿ ಬೆಳೆಸ್ಕೊಳ್ಳಿ, ಹೂವಿನ ಬೆಳೆ ಬೆಳೆಸ್ಕೊಳ್ಳಿ, ಇವನ್ ನೀವು ಅರಿಶಿನ ಶುಂಠಿ ಆ ತರ ಬೆಳೆಗಳನ್ನು ಬೆಳೆಸ್ಕೋಬಹುದಾಗಿದೆ. ಒಂದು ಒಂದು ರಿಕ್ವೆಸ್ಟ್ ಅಷ್ಟೇ ಸರ್ ಹೇಳಿ. ತೋಟಗಾರಿಕೆಗೆ 2 ಎಕರೆ ಜಮೀನ ನಾನು ಬಾಡಿಗೆ ಬಿಟ್ಟಿದ್ದೀನಿ ಸರ್. ಅದ್ರದ್ದು ಬಾಡಿಗೆ ಕೊಡ್ತಿಲ್ಲ ಸರ್. ಮಳವಳ್ಳಿ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಒಂದ್ಸಲ ತಿಳಿಸ್ಕೊಡಿ ಸರ್. ಯಾವ ತರ ಅದನ್ನ ನಾನು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ಆ ತರ ಯಾವ್ದೋ ಬಾಡಿಗೆ ನಾವು ತೊಳ್ತಾ ಇಲ್ಲ, ತಗೊಂಡಿದ್ದೆ ಆದ್ರೆ ಮೆಂಬರ್ಶಿಪ್ ಆಗಲ್ಲ ಸರ್ ತೋಟಗಾರಿಕೆಗೆ. 1,000 ಜನ ಮೆಂಬರ್ಶಿಪ್ ಆಗಿ ಅದ್ರಲ್ಲಿ ನಾವು ಸರ್ಕಾರದಿಂದ ಅನುದಾನ ಸಿಗುತ್ತಾ ಅಂದ್ಬಿಟ್ಟು 2 ಎಕರೆ 20 ವರ್ಷ ಅಗ್ರಿಮೆಂಟ್ ಆಗಿರೋದು ಸರ್ ಅದು. ಓಕೆ ಓಕೆ ಸರಿ. ಅದ್ರದ್ದು ಬಾಡಿಗೆ ಕೊಡ್ತಾ ಇಲ್ಲ ಸರ್, ಅಗ್ರಿಮೆಂಟ್ ಪ್ರಕಾರ ಬಾಡಿಗೆಗಳು ಕೊಡ್ತಾ ಇಲ್ಲ ಸರ್. ನೀವೇನೋ ಎಫ್ ಪಿ ಒ ಮುಖಾಂತರ ಮಾತಾಡ್ದಂಗಿದೆ ಮಾಡ್ದಂಗಿದೆ ಅದನ್ನ ಕಾರ್ಯಕ್ರಮದ. ನಾವು ನಮ್ಮ ಅಪರ ನಿರ್ದೇಶಕರ ಒಂದು ಫೋನ್ ನಂಬರ್ ನಿಮ್ಗೆ ಕೊಡ್ತೀವಿ, ನಂತರ ಮಾತಾಡ ಅದನ್ನ ತಾವು ವೈಯಕ್ತಿಕವಾಗಿ ಆಮೇಲೆ ಮಾತ್ರ ಇಲ್ಲ ಅಲ್ಲಿ ಸಂಬಂಧ ಅಧಿಕಾರಿಗಳನ್ನ ತಾವು ಭೇಟಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಲೋಕೇಶ್ ಅಂತ ಸರ್, ಹಿರಿಯೂರು ತಾಲೂಕ್ ಬರಮಗಿರಿಯಿಂದ ಸರ್. ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ, ಎಲ್ಲ ಮಾಹಿತಿ ಕೊಡ್ತೀರಾ? ಒಳ್ಳೆ ಮಾಹಿತಿ ಎಲ್ಲ ಬೆಳೆ ಬಗ್ಗೆ ಎಲ್ಲ ಮಾಹಿತಿ ಇರ್ತದೆ. ಅದು ಬೆಳೆಯದಂತ ಬೆಳೆಗೆ ಸ್ವಲ್ಪ ಮೌಲ್ಯವರ್ಧನೆ ಇರಲ್ಲ. ಆಮೇಲೆ ಮತ್ತೆ ಈಗ ದವಸ ಧಾನ್ಯ ಕೃಷಿ ಮಾರುಕಟ್ಟೆ ಇದೆಯಲ್ಲ ಸರ್, ಆ ತರ ಈ ಹಣ್ಣು ಮಾರುಕಟ್ಟೆ ಯಾಕೆ ಮಾಡ್ಲಿಕ್ಕಾಗಲ್ಲ ಸರ್ಕಾರದಿಂದ? ಎಪಿಎಂಸಿ ಅಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಎಪಿಎಂಸಿ ಇದೆ, ಅಲ್ಲಿ ಮಾರುಕಟ್ಟೆ ಇದೆ, ವ್ಯವಸ್ಥೆ ಇದೆ. ಅಲ್ಲಿ ಈಗ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಅಲ್ಲಿ ಸ್ವಲ್ಪ ಲೋಕಲ್ ಎಪಿಎಂಸಿ ಮಾರ್ಕೆಟ್ ಮಾಡ್ತಾರೆ. ಇಲ್ಲಾಂದ್ರೆ ಖುದ್ದಾಗಿ ರೈತರಿಗೆ ಏನ್ ಮಾಡ್ತಾರೆ, ಸುಮಾರು ಜನ ತೋಟದಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಹೊರಗಡೆಯಿಂದ ಬಂದವರು ಅಲ್ಲೇನೆ ಲೋಡ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆ, ಆದ್ರೆ ಅವರೇ ಬಂದು ಸುಮಾರು ವ್ಯವಸ್ಥೆ ತಮ್ಮ ಅಂತಲೇ ಮಾಡ್ಕೋತಾ ಇದಾರೆ. ಅದನ್ನ ಆ ತರ ತಮ್ಗೆ ಲಾಭದಾಯಕ ಯಾವ ತರ ಆಗ್ತದೆ ಆ ತರ ಮಾಡ್ಕೊಳ್ಬಹುದಾಗಿದೆ. ಅಲ್ಲಿ ಹಣ್ಣು ಬೆಳೆ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಅದೇ ಹೇಳಿದ್ರಿ, ಬಂದು ಮಾರ್ಕೆಟ್ ಇಲ್ಲಿ ತಗೊಂಡ್ ಹೋಗ್ತಾರೆ, ಅವ್ರು ಬೇಕಾಬಿಟ್ಟು ಹೆಂಗ್ ತಗೊಂಡ್ ಹೋಗಿ ಕೇಳ್ತಾರೆ, ಅವ್ರ ಬಂದಿರ್ತದ ಮಾಲ್ ಬಂದಿರ್ತದೆ, ನಾವು ಕೊಡ್ಲೇಬೇಕಾಗತ್ತೆ, ಇಟ್ಕೊಳಕ್ ಬರೋದಿಲ್ಲ. ಬಟ್ ಇಲ್ಲ, ಇವಾಗ ಈಗೇನ ಸುಧಾರಿತ ಮಾರುಕಟ್ಟೆ ಇದೆ, ವ್ಯವಸ್ಥೆ ಇದೆ. ತಾವು ಈಗ ನಾನು ಸುಮಾರು ಕಡೆ ವಿಚಾರ ಮಾಡ್ತಾ ಇದೀವಲ್ಲ, ಇಲ್ಲೆಲ್ಲ ರೈತರೀಗ ಒಂದು ಸಂಬಂಧಪಟ್ಟ ಖರೀದಾರರು ತಮ್ಮ ಹತ್ರ ಬರ್ತಾರೆ, ತಾವು ಸುಮಾರು ಕಡೆ ಹೋಗಬೇಕಾಗಿಲ್ಲ, ತಾವೇ ತಮ್ಮ ಹತ್ರ ಬಂದ್ರೆ ಅವರೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಒಂದ್ ದಿವಸ ಬಿಟ್ಟು 2,000 ಬಿಟ್ಟು ನಿಮ್ಗೆ ಬಂದಂತ ರೇಟ್ಗೆ ಏನಿದೆ ಆ ರೇಟ್ಗೆ ನಿಮ್ಗೆ ಅದರದ ಹಣನ ಕೊಟ್ಟು ಹೋಗ್ತಾ ಇದಾರೆ. ಇಲ್ಲ ಅಂತಂದ್ರೆ ಸೂಕ್ತ ಮಾರುಕಟ್ಟೆ ಏನಿದೆ, ತಮ್ಗೆ ಹೆಚ್ಚಿನ ರೇಟ್ ಬೇಕಾದಲ್ಲೇ ಅದು ಸಮೀಪದ ದೊಡ್ಡ ಮಾರುಕಟ್ಟೆ ಆಗಿ ಹುಬ್ಳಿ ಆಗಿರ್ಬೋದು, ಈ ಕಡೆ ಬೆಂಗಳೂರು ಮಾರುಕಟ್ಟೆ ಆಗಿರ್ಬೋದು, ಆ ಮಾರುಕಟ್ಟೆಗೆ ನೋಡ್ಕೊಂಡು ಆಧರಿಸಿ ನಿಮ್ಗೆ ದರ ಅಂತ ಈಗ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಮಾರಾಟ ವಾಹಿನಿಯಲ್ಲಿ ನಿಮಗೆ ಮಾರಾಟ ವಾಹಿನಿಯಲ್ಲಿ ದರ ಸಿಗ್ತದೆ, ಎಲ್ಲ ಮಾರುಕಟ್ಟೆ ಯಾವ ದರ ಏನಿದೆ ಆ ದರ ನೋಡ್ಕೊಂಡು ಸಮೀಪದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರ ಎಲ್ಲಿ ಸಿಗ್ತದೆ ಆ ಕಡೆ ಮಾರುಕಟ್ಟೆ ಮಾಡಬಹುದಾಗಿದೆ. ನಿರ್ದೇಶಕರೇ, ಇನ್ನೊಂದು ಮಾತು ಕೇಳಿದೀವಿ ಲೋಕೇಶ್ ಅವರೇ, ನಂದು ಅದು ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಇಲಾಖೆ ಬರುದಿಲ್ಲ, ಆದ್ರೂ ಸೆಟ್ ಆಯ್ತು. ಹಲೋ, ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ, ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಹೇಳಿ ಪ್ರಶ್ನೆ. ನೀವು ರೇಡಿಯೋದ ದೂರ ಬನ್ನಿ, ರೇಡಿಯೋದ ದೂರ ಬಂದು ಮಾತಾಡಿ. ಹಲೋ, ಹೇಳಿ. ಒಂದ್ 2 ಎಕರೆ ಕಬ್ಬು ಹತ್ಬೇಕು ಮಾಡಿದೇವ್ರಿ, ಸುಧಾರಿಸಿದ ತಳಿ ಯಾವ್ದೈತ್ರಿ? ಕಬ್ಬಿನ ವಿಚಾರ ಸಂಬಂಧಪಟ್ಟಂಗೆ ತಾವು ಕೃಷಿ ಇಲಾಖೆ ಅಧಿಕಾರಿಗಳು ತಾವು ಭೇಟಿ ಆಗಬೇಕಾಗ್ತದೆ. ಇದು ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮ, ಇದು ತೋಟಗಾರಿಕೆ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟ ನಾವು ಮಾಹಿತಿ ಕೊಡಬಹುದು. ಅದು ಕೃಷಿ ಇಲಾಖೆ ಸಂಬಂಧಪಟ್ಟ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಾವು ಸಂಪರ್ಕಿಸಬಹುದಾಗಿದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ನಮಸ್ತೆ. ಬಳ್ಳಾರಿ ಜಿಲ್ಲೆ ಕಂಬ್ಳಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ನಿಮ್ಮ ಪ್ರಶ್ನೆ ಸರ್. ನಮ್ ಪ್ರಶ್ನೆ ಅಂದ್ರೆ ಇಲ್ಲಿ ಹೆಚ್ಚಾಗಿ ಬೆಳಿತೀವಿ ಸರ್, ಇಲ್ಲಿ ಬಾಳೆ ಬಾಳೆ ಸರ್, ಸುಗಂಧಿ ಬಾಳೆ ಬೆಳಿತೀವಿ ಸರ್. ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಮಾರುಕಟ್ಟೆಗೆ. ಇಲ್ಲಿ ಗ್ರಾಹಕರು ಸ್ವತಃ ಇದೇ ಊರಲ್ಲೇ ತಗೊಂಡು ಹೋಗ್ತಾರೆ ಅದೊಂದು. ಇಲ್ಲಿ ಎಪಿಎಂಸಿ ತಗೊಂಡೋಗ್ ಜಪ್ಪಾರೆ, ಅಲ್ಲಿ ತೂಕದಿಲ್ಲ ಇಲ್ಲ ಏನಿಲ್ಲ, ಬರೀ ಕೊನೆ ಲೆಕ್ಕ ತಗೊಂಡೋಗ್ತಾರ. ರೈತರಿಗೆ ಯಾವ್ದೇ ಲಾಭ ಸಿಗ್ತಾ ಇಲ್ಲ ಸರ್, ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕು ಸರ್. ಸರಿ ಸರಿ, ನಾ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಬಟ್ ಏನಂದ್ರೆ, ಇದು ಯಾವ್ದೇ ಹಣ್ಣಿನ ಮಾರುಕಟ್ಟೆ ತಮ್ಗೆ ಗೊತ್ತಿರುತ್ತೆ, 12 ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಹೆಚ್ಚಿನ ಒಂದು ದರ ಸಿಗ್ತದೆ, ಅದು ಯಾವ್ದೇ ಒಂದು ನಮ್ದು ಬಾಳೆ ಬಾಳೆ ಬಾಳೆಗೆ ಸಂಬಂಧಪಟ್ಟಂಗ ಸೂಕ್ತ ಮಾರುಕಟ್ಟೆ ಯಾವ್ದ್ರ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಇರ್ತದೆ ಹಬ್ಬ ಇರ್ತದೆ ಅದೇ ಒಂದೊಂದ್ಸಲ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಸುಮಾರು ತಮ್ಗೆ ಗೊತ್ತಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೀಗೆ ನಮ್ದು ವ್ಯವಸ್ಥೆ ಇದ್ದಾಗ ಅಲ್ಲಿ ಏನಾಗ್ತದೆ ಮಾರುಕಟ್ಟೆಗೆ ಹೆಚ್ಚಿನ ಒಂದು ಆವಕ ಇದ್ದಾಗ ಅದ ರೇಟ್ ಕಡಿಮೆ ಆಗ್ತದೆ ಆ ದಿನದಲ್ಲಿ ಅದಕ್ಕೆ ನಾವು ನಮ್ದೇ ಆದ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ ಒಂದು ಹಬ್ಬ ಮತ್ತು ನಮ್ಮ ಇದರಲ್ಲೆಲ್ಲ ರೇಟ್ ಹೆಚ್ಚಿಗೆ ಇರೋದ್ರಿಂದ ತಾವು ನಾಟಿ ಮಾಡೋ ಟೈಮಲ್ಲಿ ಆ ದಿನಗಳಿಗೆ ಬರೋಂಗೆ ಅಂದ್ರೆ ಜೂನ್ ಇಂದ ಅಕ್ಟೋಬರ್ ನವೆಂಬರ್ ವರೆಗೆ ತಾವು ಈ ಫಸಲ್ ಬಂದಿದ್ದೆ ಆದ್ರೆ ಒಳ್ಳೆ ರೇಟ್ ಸಿಗ್ತದೆ ಉಳಿದ ದಿನಗಳಲ್ಲಿ ಆ ಮಾವಿನ ಸೀಸನ್ ಆಗಲಿ ಬೇರೆ ದಿನಗಳಲ್ಲಿ ಅದರ ರೇಟ್ ಕಡಿಮೆ ಆಗ್ತದೆ ಬೇರೆ ಹಣ್ಣುಗಳ ಒಂದು ವ್ಯವಸ್ಥೆ ಇದ್ದಾಗ ಆವಕ ಇದ್ದಾಗ ಇದರದ್ದು ಸ್ವಲ್ಪ ಡಿಮಾಂಡ್ ಕಡಿಮೆ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಬೆಳೆ ಬೆಳೆಸ್ಕೋಬೇಕಾಗತ್ತೆ ಪ್ಲಾನಿಂಗ್ ಏಪ್ರಿಲ್ ಮೇ ತಿಂಗಳ ಒಳಗೆ ನಾವು ಫಸಲ್ ತಗೊಳ್ಬೇಕು ಸರ್ ಇಲ್ಲಾಂದ್ರೆ ಬಿಸಿಲಲ್ಲಿ ಬಿದ್ದ ಹಾಳಾಗೋಗ್ಬಿಡುತ್ತೆ ಸರ್ ಹಿಂಗೆ ತುಂಬಾ ಬಿಸಿಲಲ್ಲ ಹೌದೌದು ಆ ತಿಂಗಳ ಒಳಗೆ ನಾವು ತಗೊಳ್ಬೇಕು ಸರ್ ಏನಿದೆ ಈ ತಿಂಗಳ ಒಳಗೆ ತಗೊಳ್ಬೇಕು ಸರ್ ಇದು ಡಿಸೆಂಬರ್ ಒಳಗೆ ಅಲ್ಲ ಅದನ್ನ ಆತರ ಪ್ಲಾನಿಂಗ್ ಮಾಡ್ಕೊಂಡು ಅದೇನ್ 12 ತಿಂಗಳು ಬೆಳೆ ಬರ್ತಲ್ಲ ಪ್ಲಾನಿಂಗ್ ಮಾಡ್ಕೊಂಡು ತಾವ್ ನಾಟಿ ಮಾಡ್ಕೊಂಡಿದ್ದೆ ಆದ್ರೆ ತಮ್ಗೆ ಒಳ್ಳೆ ರೇಟ್ ಯಾವ ಸೀಸನ್ ರೇಟ್ ಈ ತೋಲ್ತದೆ ಸರ್ ಈಗ ಈ ತಿಂಗಳು ನಾಳೆ ಈ ಜನವರಿ ತಿಂಗಳಲ್ಲೇ ಲಾಸ್ಟ್ ಮುಗಿಸ್ರೆ ನಮಗೆ ರೇಟ್ ಸಿಗುತ್ತ ಆಮೇಲೆ ಈಗ ಫೆಬ್ರವರಿ ಮಾರ್ಚ್ ಬಂತಂದ್ರೆ ತುಂಬಾ ಬಿಸಿಲಲ್ಲ ಸರ್ ಹೌದೌದು ಬಾಳೆ ಎಲ್ಲ ಬಿದ್ದು ಕೇಳ್ಬಿಡುತ್ತೆ ಸರ್ ರೈತರಿಗೆ ಆದಾಯ ಸಿಗಲ್ಲ ಸರ್ ಈಗ ಸ್ವಲ್ಪ ಕವರ್ ಮಾಡ್ಕೋಬೇಕಾಗತ್ತೆ ಅವಾಗ ಬಿಸಿಲನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾದ್ರೆ ಸಂಬಂಧಪಟ್ಟ ಅಲ್ಲಿ ಎಲೆಗಳಿಂದ ಆಗ್ಲಿ ಅಥವಾ ಒಂದ್ ಏನಾದ್ರೂ ಕವರ್ ಮಾಡ್ಕೊಂಡಿದ್ದೆ ಆದ್ರೆ ಅದ್ರದ ನಿಮ್ಗೆ ಹೀಟ್ ಇಂದ ಆಗುವಂತ ಡ್ಯಾಮೇಜ್ ನ ಕಡಿಮೆ ಮಾಡ್ಕೊಂಡು ಸರ್ ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಏನೇನು ಚಟುವಟಿಕೆಗಳಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಬಿಡಿ ಸರ್ ರಾಷ್ಟ್ರೀಯ ವಿಕಾಸ ಯೋಜನೆ ಅದು ಹೇಳಿದ್ನಲ್ಲ ಇದು ನಾವು ಈ ವರ್ಷದಿಂದ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ವಿ ಉತ್ತಮ ಗುಣಮಟ್ಟದ ಒಂದು ಉತ್ಪಾದನೆ ಮಾಡಬೇಕಾಗಿದ್ರೆ ಆದ್ರೆ ಇಲ್ಲಿ ನಾವು ಲಘು ಪೋಷಕರ ಜೊತೆಗೆ ಈ ಕವರ್ಸ್ ಅಂತ ಕೊಡ್ತಾ ಇದ್ದೇವೆ ಫ್ರೂಟ್ ಕವರ್ ಬಂಚ್ ಕವರ್ ಅಂದ್ರೆ ಇದು ಪ್ರತಿ ಹಣ್ಣಿನ ಒಂದು ಕವರ್ ಹೊದಿಕೆ ಮಾಡಿದೆ ಆದಲ್ಲಿ ಒಳ್ಳೆ ಉತ್ಪಾದನೆ ಮಾಡಕ್ ಸಾಧ್ಯತೆ ಇದೆ ಅದೇ ರೀತಿ ನಮ್ದು ಫೆರೋಮನ್ ಟ್ರಾಪ್ಸ್ ಆಗಿದೆ ಆಕರ್ಷಕ ಲಿಂಗಾಕರ್ಷಕ ಬಲೆಗಳನ್ನಾಗಲಿ ಫೆರೋಮನ್ ಟ್ರಾಪ್ಸ್ ಕೊಟ್ಟಿದೆ ಆದ್ರೆ ಮತ್ತೆ ಈ ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ವಿ ಅಂದ್ರೆ ಆಕರಣೆ ಒಂದು ಒಳ್ಳೆ ಗಿಡಕ್ಕೆ ಒಂದು ಆಕರಣೆ ಕೊಟ್ಟಿದೆ ಆದ್ರೆ ಅಲ್ಲಿ ಬೆಳಕು ಮತ್ತು ಗಾಳಿ ಆಡೋದ್ರಿಂದ ಹೆಚ್ಚಿನ ಲಾಭ ಪಡೆಯಕ್ ಸಾಧ್ಯತೆ ಹೆಂಗೆ ಬೆಳ್ಕೊಂಡು ಹೋಗ್ತವೆ ಗಾಳಿ ಬೆಳಕು ಆಡದೆ ಇದ್ರೆ ಅದು ಕಾಯಿನೇ ಬಿಡಲ್ಲ ಕಾಯಿ ಬಿಟ್ಟಿದೆ ಆದ್ರೆ ಕಡಿಮೆ ಪ್ರಮಾಣ ಬರ್ತದೆ ಈ ಒಂದು ಆಕರಣೆ ಮಾಡೋದಿದ್ರೆ ಗಿಡಕ್ಕೆ ಒಂದು ಒಳ್ಳೆ ಉತ್ಪಾದನೆ ಮಾಡಕ್ ಅನುಕೂಲ ಆಗ್ತದೆ ಮತ್ತೆ ಬೇರೆ ಇವನ್ನ ಏನ್ ಸಾಗಣೆ ಮಾಡಕ್ಕೆ ಈ ಕ್ರೇಟ್ಸ್ ಅಂತ ಕರಿತೀವಿ ಬುಟ್ಟಿಗಳು ಅವು ಕೂಡ ತಾವು ಇಲಾಖೆ ಒಂದು ಉತ್ಪಾದನೆ ಅಂತೆಲ್ಲ ಆದಲ್ಲಿ ಈ ಅನೇಕ ಕ್ರಮಗಳನ್ನ ನಾವು ತಗೊಂಡು ಉತ್ಪಾದನೆ ನಂತರ ಮಾರುಕಟ್ಟೆಗೆ ವ್ಯವಸ್ಥೆ ಸಂಬಂಧಪಟ್ಟಂಗೆ ಕ್ರೇಟ್ಸ್ ಆಗಿರೋದು ಬಾಕ್ಸ್ ಆಗಿರ್ಬೋದು ಇವನ್ನು ಹೂವಿನ ಕವರ್ ಹಾಕ್ತೀವಿ ಅದನ್ನು ಸಹ ನಾವು ಕೊಡ್ತಾ ಇದೀವಿ ಈ ಸಲ ಒಂದು ಈ ಸೌಲಭ್ಯನ ನಾವು ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ ಇವನ್ ಮೌಲ್ಯವರ್ಧನೆಗೂ ಸಹಾಯಧನ ಇದೆ ಪ್ರಾಥಮಿಕ ಸಂಸ್ಕರಣೆ ಆಗಿ ಈ ತರ ಇವನ್ನು ಈರುಳ್ಳಿ ಶೇಖರಣೆ ಘಟಕ ಜೊತೆಗೆ ಈ ಒಂದು ದಕ್ಷಿಣ ಭಾಗದಲ್ಲಿ ನಾವು ತೆಂಗು ಶೇಖರಣೆ ಘಟಕವನ್ನು ಈ ಸಲ ಕೊಡ್ತಾ ಇದೀವಿ ಹೀಗೆ ಅನೇಕ ಯೋಜನೆಗಳನ್ನ ನಾವು ಈ ಕಾರ್ಯಕ್ರಮಗಳನ್ನ ಈ ರಾಷ್ಟ್ರೀಯ ಕೃಷಿ ವಿಕಾಸ ಮಾಡ್ಕೊಂಡಿದೀವಿ ರೈತರು ನಮ್ಮ ತಮ್ಮ ಸಮೀಪದ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಆದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಈ ಹಿಂದೆ ಕೂಡ ನಾವು ತಿಳಿಸಿ ಸರ್ ಎಫ್ಎಒಗಳು ಏನು ರೈತರ ಒಂದು ಮಟ್ಟದಲ್ಲೇ ಒಂದು ಏನು ಮಾರ್ಕೆಟಿಂಗ್ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೇಳುಗರು ಪ್ರಶ್ನೆಗಳಿಗೆ ತಾವು ಉತ್ತರಿಸಿದ್ದೀರಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನು ಸಂಪರ್ಕಿಸಬೇಕಂದ್ರೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆನ ತಿಳಿಸಿ ನಮ್ಮ ಕೇಳುಗರಿಗೆ 9999 2100 9448999 2100 ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ನಮ್ಮ ಕೇಳುಗರು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಕಾರ್ಯಕ್ರಮದಲ್ಲಿ ಬಂದು ಕೇಳುಗರ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರ ನೀಡಿದಿರಿ ಕಡಿಮೆ ಕಾಲಾವಕಾಶದಲ್ಲಿ ತಮಗೆ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರೂ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಚಟುವಟಿಕೆ ಕುರಿತು ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿ ಮಾಹಿತಿ ನೀಡಿದವರು ತೋಟಗಾರಿಕೆ ಇಲಾಖೆ ಅಪರ ನಿರ್ದೇಶಕರಾದ ಕೆಬಿ ದುಂಡಿ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಸಹಕಾರ ಎಂಎಸ್ ಅನುಪಮ ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಗೋವಿಂದರಾಜು ಜೆ ರಘುನಾಥ್ ಹಾಗೂ ಸುಕುಮಾರ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ